ಸಂಗ ಹಚ್ಚಿಸಿದೆ ಕಾರ್ತಿ ವಿಜಯಾಸುರನ ಗರ್ವ ಮುರದಿ ಕೈ ರೊಟ್ಟಿ ಹಗ್ಗ ಹಚ್ಚಿಸಿದೆ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಚ್ಚಿ ಸಿಡಿ ಒಡದಿ ಉದೌದ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಚ್ಚಿ ಸಿಡಿ ಒಡದಿ ಉದೌದ ಸೊಕ್ಕಿನವರ ದಿಕ್ಕ ತಪ್ಪಿಸಿದಿ ಅಕ್ಕೈ ಜೋಗೈನ ತರ ಹಿಡ ತಂದಿ ಸೊಕ್ಕಿನವರ ದಿಕ್ಕ ತಪ್ಪಿಸಿದಿ ಅಕ್ಕೈ ಜೋಗೈನ ತರ ಹಿಡ ತಂದಿ ಕೌಡಿ ಸರ ಹಾಕ್ಸಿ ಭಂಡಾರ ಕುಡಸಿ ಸಿಡಿ ಕಳದಿ ಉದೌದ ಕೌಡಿ ಸರ ಹಾಕ್ಸಿ ಭಂಡಾರ ಕುಡಸಿ ಸಿಡಿ ಕಳದಿ ಉದೌದ ಪಂಜಿಡಸಿ ಮಾರಿ ಸುಡಸೇದಿ ಅಂಜಿ ಪಾದ ಮ್ಯಾಲ ಬಿತ್ತ ಮಂದಿ ಪಂಜಿಡಸಿ ಮಾರಿ ಸುಡಸೇದಿ ಅಂಜಿ ಪಾದ ಮ್ಯಾಲ ಬಿತ್ತ ಮಂದಿ ಕನ್ನಡದ ದೇವಿ ಆದಿಶಕ್ತಿ ಮಾಯಿ ಅನಸೇದಿ ಉದೌದ ಕನ್ನಡದ ದೇವಿ ಆದಿಶಕ್ತಿ ಮಾಯಿ ಅನಸೇದಿ ಉದೌದ